ಮಾಡೋದು, ಜೊತೆಗೆ ಬೇಕಾಗುವಷ್ಟು ಹಾಲು ಹೈನವನ್ನ ಮನೆಗಿಟ್ಕೊಂಡು ಉಳಿದಂತ ಪದಾರ್ಥವನ್ನ ಬೇರೆಯವರಿಗೆ ಮಾರಾಟ ಮಾಡೋದು. ಈ ರೀತಿಯೊಳಗ ಮಹಿಳೆ ಒಬ್ಬ ಸ್ವಾವಲಂಬಿ ಆಗ್ಲಿಕ್ಕತ್ತಾಳ. ಇಂಥ ಒಬ್ಬ ಯಶಸ್ವಿ ಮಹಿಳೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರ ಹೆಸರು ಲತಾ ರಾಮಪ್ಪ ನಂದವಾಡಿ ಅಂತೇಳಿ. ಇವರು ಹೊನ್ನಾಪುರದವರು. ಲತಾ ಮೂಲತಃ ಮರಾಠಿ ಮಾತಾಡೋರು. ಇತ್ತೀಚೆಗೆ ಅವರು ಕನ್ನಡವನ್ನೆಲ್ಲ ಕಲಿತು ಕನ್ನಡದಲ್ಲೇ ಒಂದು ವ್ಯವಹಾರವನ್ನ ಮಾಡ್ತಾ ಕನ್ನಡದಲ್ಲೇ ಬದುಕನ್ನ ಕಟ್ಕೊಂಡಾರ. ಲತಾ ಅವರಿಗೆ ಈ ಸಾಲಿನ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೂಡ ಬಂದದ. ಲತಾ ಅವರ, ನಿಮಗ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಹೇಳಿ ಪ್ರಶಸ್ತಿ ಬಂದದ ಕೇಳಿ ಬಹಳ ಸಂತೋಷ ಆಯ್ತು. ನಿಮಗ ಅಭಿನಂದನೆಗಳು. ನಮಸ್ಕಾರ. ಈಗ ಲತಾ ಅವರ, ನಿಮ್ಮ ಊರ್ ಯಾವ್ದು, ನಿಮ್ದು ಎಷ್ಟು ಎಕರೆ ಹೊಲ ಅದ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ಲತಾ ರಾಮಪ್ಪ ನಂದನವಾಡಿ, ತಾಲೂಕಾ ಆಳವಾಡ್ರಿ, ಜಿಲ್ಲಾ ಧಾರವಾಡ, ಮುಕಾಂ ಪೋಸ್ಟ್ ರಾಮಹೊನ್ನಪುರ್ರಿ. ಜಮೀನ 2 ಎಕರೆ ಐತ್ರಿ. ಅಂದ್ರ ಅದ್ರ ಕಬ್ಬು ಬೆಳಿತೇವ್ರಿ, ಅರಿಶಿನ ಬೇರ, ಆನಂತರ ಪುದೀನ, ಕೊತ್ತಂಬರಿ, ಹೀರೆಕಾಯಿ, ಹಾಗಲಕಾಯಿ, ಮತ್ತ ಶೇಂಗಾ ಬೆಳಿತೀರಿ? ಟೊಮ್ಯಾಟೊ, ಶೇಂಗಾ, ಗೊಂಜಾಳ, ಇದೇನಿದ್ಗ ವರ್ಷದಾಗ್ರಿ 25 ಬೆಳಿ ಬೆಳೆಸ್ತೇವ್ರಿ ನಾವ್ರಿ. ಹೀರೆಕಾಯಿ ಅದನ್ನು 20,000 ರೂಪಾಯಿ ಹಾಕಿ ಮಾರ್ತೀವ್ರಿ. ಹಾಗಲಕಾಯಿ ಬಿ 20,000 ರೂಪಾಯಿ ಹಾಕೊಂಡು ಮಾರ್ತೀವ್ರಿ. ಅದ್ರಾಗ ಮತ್ತೆ ಪೇರಿ ಗಿಡ, ಆ 300 ಗಿಡ ಅದಾವ್ರಿ. ಆ 300 ಗಿಡದಾಗ ಅದ ವರ್ಷದಾಗ 23,000 ರೂಪಾಯಿ ಹಾಕ್ತೈತ್ರಿ ಅದನ್ನ. ಆನಂತರ ಪುದೀನದು ಅದು ವಾರ ಚಾಲು ಇರ್ತೈತ್ರಿ. ಹೂವನ 60 ಮಕ್ಕಳು ಬಂದ 9 ಗಂಟೆ ಮಟ ಮಾರು ಮಾಡ್ತಾರ. 20 ಆಗೊಂಡು ಮಾರು ಮಾಡಿ ಅಂಗಡಿ ಕೊಡ್ತಾರ್ರಿ ಅವ್ರು. ಅಂಗಡಿ ಕೊಡ್ತಾರ ಆನಂತರ ಶಾಲೆ ಹೋಗ್ತಾರ್ರಿ ಅವ್ರು. ಆನಂತರ ಕಬ್ಬ ಅದು ವರ್ಷ 4,000-5,000 ರೂಪಾಯಿ ಆಗ್ತೈತ್ರಿ ಕಬ್ಬರಿ. ಮತ್ತು ಗೊಬ್ಬರ ಹಾಕಬೇಕಂದ್ರೆ ಗಿಡ ಬಟ್ಟೆಗಣ್ಣರಿ ಎಡು ಗೊಬ್ಬರ ಟಾಕಿದಾವ್ರಿ, 10 ಟಾಕಿದಾವ. ಅದನ್ನ ಗೊಬ್ಬರನ ಅದನ್ನು ಹುಡ್ಕ ಹಾಕ್ತೀವ್ರಿ. ಅದು ವರ್ಷದಾಗ ಏನಿದ್ದಾನು 80 ಕ್ವಿಂಟಲ್ ಅದಾಗ್ತೈತಿ, 40 ಅದ ಹಿಂಗೆ 1,000 ರೂಪಾಯಿ ಆಗ್ತೈತ್ರಿ ಗೊಬ್ಬರದ. ಮತ್ತು ಜೀವಾಮುಕ್ತ ಮಾಡ್ಬೇಕಂದ್ರೆ ಬೆಲ್ಲ, ಹುಳಿ ಹಿಟ್ಟು, ಆನಂತರ ಆಕಳು ಉಚ್ಚಿ, ಎಮ್ಮಿ ಶಗನ ಹಿಂಗೆಲ್ಲ ಹಾಕಿಸಿದ ಅದನ್ನು ಗಿಡಗಳಿಗೆ ಜೀವಾಮುಕ್ತ ಮಾಡಿ ಹಾಕ್ತೀವ್ರಿ. ಅಂದ್ರೆ ಬೆಳಿಗ್ಗೆ ರಾಸಾಯನಿಕ ಗೊಬ್ಬರ ಹಾಕುದನೇ ಇಲ್ಲ? ಇಲ್ಲರ, ಎಡು ಗೊಬ್ಬರ ಅಷ್ಟೇ ಹಾಕ್ತೀವ್ರಿ. ಎಡು ಗೊಬ್ಬರ ಅಷ್ಟೇ ಹಾಕ್ತೀವ್ರಿ. ಆ ಗೊಬ್ಬರ ಮಾಡ್ಬೇಕಂದ್ರೆ ಮಣ್ಕಾಯಿ ತಪ್ಪಲ್ಲ, ಫೀರಿಕಾಯಿ ತಪ್ಪಲ್ಲ, ಅದನ್ನ ಹಾಕಿಸಿದ ಕಡ್ಡಿ ಕಡ್ಡಿ ಹಿಂದಾಡ್ ತೆಗೆದು ಗೊಬ್ಬರ ತಯಾರಾಗ್ತಿತ್ತಲ್ಲ ಕಡ್ಡಿ ತೆಗೆದು ಅದನ್ನು ಗೊಬ್ಬರ ಹಾಕ್ತೀವ್ರಿ ನಾವ್ರಿ. ಮತ್ತು ಜೀವಾಮುಕ್ತ ಮಾಡಿ ಹಾಕ್ತೀವ್ರಿ. ಆ ಜೀವಾಮುಕ್ತ ಮಾಡ್ಬೇಕಂದ್ರೆ ಬೆಲ್ಲ, ಹುಳಿ ಹಿಟ್ಟ, ಆನಂತರ ಶಗನ ಉಚ್ಚಿ ಅದೆಲ್ಲ ಮಾಡ್ಕಸಿದ 2 ದಿನ ಅದಕ್ಕಸಿದ ಅದನ್ನು ಹಾಕ್ತೀವ್ರಿ ಹೊಲ ಗೊಬ್ಬರ ರೀ. ಈಗ ಹೈನು ಅಂತ ಹೇಳಿದ್ರಲ್ಲ, ಹೈನುಗಾರಿಕೆ ಏನೇನು ಸಾಕೀರಿ? 2 ಎಮ್ಮಿ ಇದಾವು, 2 ಆಡುಗಳದಾವು, ಆಕಳು ಐತ್ರಿ, ಅದೆಲ್ಲ ಸಾಕ್ತೀವ್ರಿ. ಅದ್ರ ಕೆಲಸ ಏನೇನು ಮಾಡ್ತೀರಿ? ಶಗನ ತುಂಬೋದ್ರಿ, ಮತ್ತು ಮೇವು ಹಾಕೋದ, ಶಗನ ತುಂಬೋದ, ಮೈ ತೊಳ್ಕೊರೋದ, ಮೈಸಾಕ ಬಿಡುದಿಲ್ರಿ ನಾವು. ಅಂದ್ರೆ ತರಕಾರಿ ದಗ್ಗ ಸಮತಾಗಿ ಮೇವು ಅದನ್ನು ಮಾಡಿ ಹಾಕ್ತೀವ್ರಿ. ಮೇವು ಮಾಡೋದ, ಮೈಸಾಕ ಯಾವಾಗಾದ್ರೂ ಮಕ್ಕಳು ಬಂದು ಮೈಸ್ತಾರ್ರಿ, ಮೈ ತೊಳ್ಕೊರೋದ, ಇದೆಲ್ಲ ವ್ಯವಸ್ಥೆ ಮಾಡ್ತೇವ್ರಿ. ನಮ್ದೇನು ಮಾಡ್ತೇವೆ ಹಂಗೆ ಅವ್ರದ್ದು ಮಾಡ್ತೀವ್ರಿ. ಎಷ್ಟು ಹಾಲು ಕೊಡ್ತಾವೆ? ಹಾಲು 3 ಲೀಟರ್. ಮತ್ತು ಆಡ್ಗೋದ ಹಾಲು ಹಿಂಡಿದ್ರಿ ನಾವು, ಆ ಮರಿಗೆ ಬಿಡ್ತೀವ್ರಿ. ಮಾರಾಟ ಏನು ಮಾಡೋದಿಲ್ಲ? ಹಾಲು ಹಣ್ಣು ಮಾರ್ತೀವ್ರಲ್ಲ, ಡೇರಿಗೆ ಹಾಕ್ತೀವ್ರಿ. ಡೇರಿಗೆ ಹಾಕ್ತೀವಿ? ಡೇರಿಗೆ ಹಾಕ್ತೀವ್ರಿ. ಆಮೇಲೆ ಈಗ ಎಷ್ಟು ಜನ ಮಕ್ಕಳು ನಿಮಗೆ? 4 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡು ಮಗ, ನಾವಿಬ್ರು 7 ಮಂದಿ ಅವ್ರ ಮುನ್ನೀರ್ವರ್ಗ್ರಿ. ಮಕ್ಕಳು ಶಾಲೆಗೆ ಹೋಗ್ತಾವ್ರಿ. 9 ಆರ್ಮಿ ಕಲಿಯತ್ತಾಳ ಇಲ್ಲಿ ಧಾರವಾಡದಾಗ್ರಿ. 12 ಅಂತಿ ಒಬ್ಬಕ್ಕೆ ನನ್ನ ಜೋಡಿ ನೀರ್ತಾಳ ಹೊಲ್ದಾಗನ, ಹಾಕಿದ 10 ಮಠ ಆಗೈತ್ರಿ. ಒಬ್ಬಕ್ಕೆ 10 ನಿಂತಿದ್ದಾಳ, ಮಗನ 8 ನಿಂತ ಶಾಲೆಗೆ ದಾಣ್ರಿ. ಮಕ್ಕಳು ಹೊಲ ಮನೆ ಕೆಲಸ ಮಾಡ್ತಾರ? ಹ್ಮ್ ಮಾಡ್ತಾರ್ರಿ. ನನ್ನ ಜೋಡಿಲಿ ಒಬ್ಬಕ್ಕೆ ಇರ್ತಾಳು, ಇವರು ಇರ್ತಾರು. ದಿನ ನಮ್ಮ ಹೊಲ್ದಾಗ ನೀರಿ. ಮುಂಜಾನೆಯಿಂದ ಸಂಜೆ ಮಟ ಎಷ್ಟೊತ್ತನ ಕೆಲಸ ಮಾಡ್ತೀರಿ ಹೊಲ್ದಾಗ? ಮುಂಜಾನೆ ನಾವ 9 ಸಂಜೆಗೆ ಬರ್ತದ್ರಿ. ಎಲ್ಲ ಊಟ ಗಿಟ ಕಟ್ಕೊಂಡು ಹೋಗ್ಬಿಟ್ಟು ಊಟ ಬಿಟ್ಟ ಕಟ್ಕೊಂಡ್ರಿ. ಮುನ್ನಿ ಒಳಗೆ ಏನಿಲ್ರಿ, ದನ ನಿಮ್ ಬಾಟನ್ರಿ. ಹೊಲ್ದಾಗ ದನಗಳು ಕಟ್ಕೊಂಡ್ ಮಣ್ಗಿಡ್ದ ಬಟ್ಟಾಗ ದನಗಳು ಕಟ್ತೇವ, ಅದ ಕೆಲಸ ಮಾಡ್ಕೊ ದನಗಳು ಮೇವ್ ಆಗ್ತು, ಕೆಲಸ ಆತು, ಎಲ್ಲ ಆತ್ರಿ. ಈಗ ಲತಾ ಅವ್ರ, ಈ ಬ್ಯಾರೆ ಸರ್ಕಾರಿ ಗೊಬ್ಬರ ಹಾಕಿದ್ರ ಚಲೋ ಬರ್ತದ ಅಂತಾರ, ಆದ್ರೆ ನೀವು ಎಲ್ಲ ಎರೆಹುಳಿ ಗೊಬ್ಬರ, ಸಗಣಿ ಗೊಬ್ಬರ ಇದನ್ನ ಹಾಕಿ ಕಾಯಿಪಲ್ಲೆ ಬೆಳೆಸ್ತೀರಿ, ಆಗ ತರಕಾರಿಗೂ ಈ ತರಕಾರಿಗೂ ಏನ್ ವ್ಯತ್ಯಾಸ ಇರ್ತದ? ಚಲೋ ಇರ್ತೀರಿ ಎಲ್ಲ ಕಾಪಿಲ್ರಿ. ಹೀರೆಕಾಯಿ, ಹಾಗಲಕಾಯಿ, ಅಂದ್ರೆ ಟೊಮ್ಯಾಟೊ, ಬದ್ನಿಕಾಯಿ, ಅಂದ್ರೆ ಡಬ್ಬು ಮೆಣಸಿನ್ಕಾಯಿ, ಏನಿಲ್ಲದಾಗ ವಾರದಾಗ ವರ್ಷದಾಗ 25 ತರ ಕಾಪಿಲೆ ಅದನ್ನ ಎಲ್ಲ ಮಾಡ್ತೀವ್ರಿ. ಇವಟ ಯಾವ್ದು ಬಂದಾಗದ್ರಿ ನಮ್ಮದ್ರಿ. ಅಂದ್ರ ಮನಿಗೆ ಇಟ್ಕೊಂಡು ಮತ್ತೆ ಉಳ್ದದ ಮಾರಾಟ ಮಾಡ್ತೀರಿ? ಹ್ಞೂ. ಹಾ, ಕಾಪಿಲಿ ಚಲೋ ಇರ್ತಿದ್ರಿ. ಈಗ ನಿಮ್ಗ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಎದಕ್ಕೆ ಕೊಟ್ರು? ಚಲೋದ ಬೆಳಿ ಮಾಡಿದ್ರಿ ನಾವ್ರಿ. 20 ಆತ ನಮ್ ಚಲೋ ಐತ್ರಿ. 22 ಆತ್ರಿ ಶಿಲ್ಪಾಸ್ ಕುಲಕರ್ಣಿ, ಆನಂತರ ಸುಷ್ಮಾ ಸರ್, ಇವರೆಲ್ಲ ನಮ್ಗ ಆಧಾರ ಆಗಿದಾರೆ. ಅವ್ರು ಎಲ್ಲಿ ತನ ಶಾಲೆ ಕಲ್ತೀರಿ? 10 ಮಠ ಆಗಿತ್ತು ಮರಾಠಿ ಶಾಲೆ, ಮರಾಠಿ ಸೈ ಮಾಡ್ತೇನ್ರಿ. ಓ, ಕನ್ನಡ ಬರಂಗಿಲ್ಲ? ಕನ್ನಡ ಅಂದ್ರ ನಾವು ಹಿಂಗ್ ಮಾತಾಡ್ತೇವ್ರಲ್ಲ, ಅದಷ್ಟು ಪಕ್ಕ ಬರಂಗಿಲ್ರಿ. ಅದು ಅದು ಮಾತಾಡ್ಬೇಕಂತ ಅನ್ಸ್ಕೊಂಡ್ ಮಾಡ್ಕೊತ ಮಾತಾಡ್ದೆ ದಡಾರ್ ನಿಂಬಾಟ್ರಿ. ಹಿಂಗ ಹೊಲ್ದಾಗ ಕೆಲಸ ಮಾಡೋ ಇದಿರ್ತಾರ, ಅವ್ರ ನಿಂಬಾಟೇನ ಅಂಚಿಕಿಲ್ರಿ. ಅಂದ್ರೆ ನೀವು ಏನಾರ ಕೇಳ್ತಿರ್ಲ, ಅದಕ್ಕೆ ಪಕ್ಕ ದೌಡ ಉತ್ತರಾನು ಕೊಡಾಕ ಬರ್ದು ಮರಾಠಿ ಆಗ ಪಾಡ ಮಾತಾಡ್ತೇನೆ. ಯಾವ ಊರು ನಿಮ್ದು? ನಮ್ದು ತವ್ರ ಮನೆ ಇಸರ್ಕಂಜಿರಿ. ಈಗ ಇಸರ್ಕಂಜಿನ ನಮ್ಮ ಅತ್ತಿಗೆ ಸಾದರ ಅತ್ತಿ ಧಾರಾಡ್ ಕೊಟ್ಟಿದ್ರಿ ಆಕಿಗೆ ಉಣಪುರದಾಗ, ಅದ ಅತ್ತಿ ಮಗನ ಇವ್ರು ಕೊಟ್ಟಾರ. ಅತ್ತಿ ಮಗನ ನಿಮ್ ಗಂಡ? ಅಂದ್ರ ಮನ್ಯಾಗ ಈಗ ನಿಮ್ ಗಂಡಗೂ ಮರಾಠಿ ಬರ್ತದ? ಮಕ್ಕಳ ದೊಡ್ಡಕಿ ಇವ್ರ ಮುಂದೆ ಮಾತಾಡ್ತಾರ. ಇವ್ರತ ಶಾಲೆ ಸಮತಾಗಿ ಆರ್ಮಿ ಬೇರೆ ಕಲಿಯತ್ತಾಳ, ಆಕಿ ಮಾತಾಡ್ತಾಳ್ರಿ. ಅಂದ್ರ ಅದ್ರಾಗ ಮರಾಠಿ ಹಿಂದಿ ಅದು ಬೇಕಿರಲ್ಲ ಅವ್ರಿಗೆ, ಅದ್ ಹಿಂದಿ ಕಳ್ಸ್ಕೊತ ಮಾಡ್ಕೊತ ಆಕಿ ಮಾತಾಡ್ತಾಳ. ಆಕಿ ಹಿಂದಿ ಒಳಗ ಮಾತಾಡ್ತಾಳ, ನಾನು ಮರಾಠಿ ಒಳಗ ಕೇಳ್ತೇನೆ. ಅದ್ರ ಆರ್ಮಿ ಕಲಿತಾಳ ಆಕೆ, ಅದಕ್ಕಾಗಿರಿ. ಓ ಹಂಗಾಗ್ಯದ. ಆಮೇಲೆ ಉಳಿದ ದಿನದ ಕೆಲಸ ಎಲ್ಲ ನೀವು ಮಾಡ್ಕೊಂಡು ಹೋಗ್ತೀರಿ? ನೋಡ್ರಿ, ಈ ಕಾಯಿಪಲ್ಲೆ ಹೆಚ್ಚಾಗಿದ್ದ ಮನೆ ಮಗಾರ ಮಾರ್ತೀವ್ರಿ, ನಾವು ವಾರ ಮಾರ್ತೀವ್ರಿ. ಸಂತಿಗ್ ನೀವ ಹೋಗಿರ್ತೀರಿ? ಹಾ, ಸಂತಿ ಅದ್ ಹೋಯ್ತೀವ್ರಲ್ಲ. ಮಕ್ಕಳ ಶಾಲೆ ಹೋಗ್ತಾವ ಮತ್ತೆ ಯಾರು ಮಾಡವ್ರಿ? ಯಾರು ಆಳ ಕಾಳು ಇಟ್ಕೊಂಡಿಲ್ಲ? ಇಲ್ರಿ, ಇಲ್ಲ, ಎಲ್ಲ ನೀವ ಮಾಡ್ತೀರಿ? ಎಲ್ಲ ನಾವ್ರಿ. ಈಗ ಹೊಲಕ್ಕ ರೊಟ್ಟಿ ಕಟ್ಕೊಂಡು ಹೋಗ್ತಿರಲ್ಲ, ಊಟ ಮತ್ತೆ ಊಟ ಬೇಕಲ್ಲ, ಮತ್ತೆ ಅಂದ್ ಬೇಡ್ರಿ. ಏನೇನು ಹೋಯ್ತೀರಿ? ರೊಟ್ಟಿ, ಅಂಬ್ಲಿ, ಮೊಸರ, ಹಾಲು ಹೋಯಂಗಿಲ್ರಿ, ಹಾಲು ಹೋಯಂಗಿಲ್ರಿ, ಮಜ್ಜಿಗೆ, ಅಂಬ್ಲಿ, ಮೊಸರ, ಇದೆಲ್ಲ ಯಾರಿಗೆ ಬಂದಾರೋ ಅದ್ರ ನೀವು ಉಣ್ಣೋದ ಮಾಡೋದ? ಈಗ ನಾವು ಹೊಲಕ್ ಬಂದ್ರೆ ಊಟ ಹಾಕ್ತಿರಿ ನಮಗ? ಬರಲ್ಲ. ಮತ್ತೇನು ವಿಶೇಷ ಮಾಡ್ತೀರಿ? ಬಾಳ ಚಲೋ ಅಡಿಗೆ ಏನ್ ಮಾಡ್ತೀರಿ ನೀವು? ಅಡಿಗೆ ಕಾಪಲ್ಲಿ ಇದ್ರಿ ನಮ್ದು, ಬ್ಯಾಳಿ ಅಂಗಡಿಯಾಗ ಅಷ್ಟು ತೊಗೊಂಡ್ಬರ್ತೀವ್ರಿ. ತೊಗರಿ ಹಾಕಿರ್ತೇನ್ರಿ, ಅದ್ ಮಾಡಂಗಿಲ್ರಿ ನಾವು ಬಾಳ ತೊಗರಿ. ಅಂಗಡಿದಾಗ ಹೆಸರು ಕಾಳ್ರಿ, ಮೊಸರು, ಆವಾಗ ಬ್ಯಾಳಿ ತರಸ್ ಮಾಡ್ತೀವ್ರಿ. ಈಗ ಹಾಗಲಕಾಯಿ ಪಲ್ಯ ಬಾಳ ಚಲೋ ಮಾಡ್ತೀರಂತಲ್ಲ ನೀವು? ಹ್ಮ್, ಹಾಗಲಕಾಯಿ ಪಲ್ಯ ಏನು ಒಂದಾಗ ನಮ್ ಕಡೆ ನನ್ ಕಡೆ ಪಲ್ಯ ತಗೋತಾರ ಮಾಡ. ಹೆಂಗ್ ಮಾಡ್ತೀರಿ ಹೇಳ್ರಿ ಒಂಚೂರು. ಶೇಂಗಾ ಪುಡಿ ಹಾಕಿ, ಅದ್ ಮೊದ್ಲು ಹುರಿಬೇಕ್ರಿ. ಹುರದ್ ಗಸಿದ ಶೇಂಗಾ ಪುಡಿ ಹಾಕಿ, ಅದ ಬೆಳ್ಳುಳ್ಳಿ ಹಾಕೋದು, ಉಳ್ಳಾಗಡ್ಡಿ ಹಾಕೋದಿಲ್ರಿ. ಬೆಳ್ಳುಳ್ಳಿ ಹಾಕಿ ಮಾಳ ಮುಸ್ರನ್ ಒಟ್ಟ ತೆಗಿಬಾರ್ದು ಕೂತಿ ಮಠ. ಅದು ಮಾಪ್ಗೆ ಅಷ್ಟು ಖಾರ ಉಪ್ಪು ಅಷ್ಟು ಒಗ್ಯದ, ಅಷ್ಟು ನೀಟ ಆಟ ನೀರು ಹಾಕೋದ, ಸಣ್ಣ ಗ್ಯಾಸ್ ಇಡೋದ್ರಿ. ಅದು ಅಟ್ಟ ಮೇಲೆ ಐದು ಮಿಣಸನ ಹಾಕ್ತಿರ್ತೀರಿ, ಅದನ್ನ ಒಟ್ಟ ಕೈ ಆಗುದ್ರಿ. ಅದನ್ನ ಈಗ ನಾ ಪಲ್ಯ ಮಾಡ್ರೆ ಒನ್ನೆ ಆಜು ಬಾಜು ಪಲ್ಯ ತಗೋತಾರ, ಅವ್ರು ಏನ್ ಮಾಡ್ತಾರ, ಇಟ್ಟಿಟ್ ಕೋದ್ ಮಾಡ್ತಾರ್ರಿ. ಅದನ್ನ ಕೋದ್ ಮಾಡ್ತಾರ, ಕೈ ಭಾಳ ಆಗ್ತೈತಿ. ಅದನ್ನ ದೊಡ್ಡ ದೊಡ್ಡ ಕೊಯ್ದಿರ್ತೀರಿ? ಹ್ಮ್, ದೊಡ್ಡ ದೊಡ್ಡ ಕೊಯ್ತೇವ್ರಿ. ದೊಡ್ಡ ಅನ್ನಡಕ ಗುಂಡಗ ಮಾಡ್ತೇವ್ರಿ, ಗುಂಡಗ ಕೊಯ್ಯೋದ, ಅನಂತರ ಒಳಗೆ ತಮ್ಮ ಚಿಲ್ ಪೀಸ್ ಎಲ್ಲ ತೆಗೆಯೋದು. ಅದ್ರೊಳಗ ಶೇಂಗಾ ಕಾಳದೆಲ್ಲ ತುಂಬೋದು, ಶೇಂಗಾ ಕಾಳೊಳಗ ಉಪ್ಪ ಖಾರ ಮಿಕ್ಸ್ ಮಾಡ್ಗಿಸಿ ಅದ್ರೊಳಗೆ ತುಂಬೋದು. ಬೆಳ್ಳು ಹಾಕಿ ಫೊಡ್ನಿ ಕೊಡೋದ್ರಿ. ಮತ್ತೆ ಅದು ಕುದೀತ ಟೈಮ್ ಅಷ್ಟ ನೀಟ ಒಂದ ಎರಡು ಮೂರು ಚಮಚ ಆಗಟ್ ನೀರು ಹಾಕ್ಬೇಕು, ಮ್ಯಾಲ ಮುಸ್ ಬಿಡೋದ್ರಿ. ಅದಕ್ಕೆ ಬೆಲ್ಲ ಏನ್ ಹಾಕಂಗಿಲ್ಲ? ಏನು ಇಲ್ರಿ, ಅದು ಉಪಯೋಗ ಮಾಡುದಿಲ್ರಿ. ನಾ ಅದನ್ನ ಮಾಡುದಿಲ್ಲ. ಇಲ್ರಿ, ಹೌದಿಲ್ಲ, ನಿಮ್ ಹೊಲಕ್ಕ ಬರ್ಬೇಕು ನಾವು. ಹ್ಞೂ, ಪಲ್ಯ ತಿನ್ಬೇಕಂದ್ರೆ. ಹ್ಮ್, ಮತ್ತ ಮೆತಿ ಪಲ್ಯ ಆದ್ರೂ ಮಾಡ್ತೇನ್ರಿ. ಪಾಲಕ, ಮೆತಿ ಪಲ್ಯ, ಹಾಗಲಕಾಯಿ, ಈ ಮೂರ ನಮಗ ಇಷ್ಟ ಬಾರ ಮನ್ಯಾಗದ್ರಿ. ನೀಟ ಶೇಂಗಾ ಪುಡಿ ಹಾಕೋದ, ಅದ್ರಾಗ ಬೆಳ್ಳು ಹಾಕೋದ್ರಿ, ಉಳ್ಳಾಗಡ್ಡಿ ಹಾಕೋದ್ರಿ, ಉಳ್ಳಾಗಡ್ಡಿ ಕೋದ ಹಾಕೋದ, ಶೇಂಗಾ ಪುಡಿ ನೀಟ್ ಹಾಕೋದ, ಅದ್ರ ಮುಚ್ಚೋದ್ರಿ. ಬಾಳ ಕುಸಿಸಿಲ್ಲ, ಬಾಳ ಕುಸಿಸ ಕೈ ಹಾಕ್ತೈತ್ರಿ. ಅದನ್ನ ಹಂಗ ಪಲ್ಯ ಮಾಡ್ತೀವಿ. ಬ್ಯಾಳಿ ಪೀಳಿ ಏನು ಹಾಕೋದಿಲ್ರಿ ನಾ. ಅಂದ್ರ ಯಾವ್ದ ಪಲ್ಯ ಆಗ್ಲಿ ಒಂದ್ ಹದ ಆಗಿ ಬೇಯಿಸಿದಾಗ ರುಚಿ ಆಗ್ತದ. ಹೌದಿಲ್ಲ? ಹ್ಞೂ. ಈಗ ಲತಾ ಅವ್ರ, ನಿಮಗ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಏನೆಲ್ಲ ಕೊಟ್ರು? ಮಾಲೆ ಹಾಕಿದಾರ, ಅನಂತರ ಒಂದ್ ಬ್ಯಾಗ್ ಕೊಟ್ಟಿದಾರ, ಪುಸ್ತಕಗಳು ಕೊಟ್ಟಿದಾರ್ರಿ, ಹಣ್ಣಿಂದ ತಾಟ್ ಕೊಟ್ಟಿದಾರ, ಶಾಲ ಒಂದ ಒಂದ್ ಸರ್ಟಿಫಿಕೇಟ್ ಕೊಟ್ಟಾರ, ಸರ್ಟಿಫಿಕೇಟ್ ಕೊಟ್ಟಿದಾರ್ರಿ. ಅನಂತರ ಅದ ನಿಮ್ ಬಾಟ ಒಂದ್ ಸಣ್ಣದ ಒಂದ್ ಕಾರ್ಡ್ ಇರ್ತಿತ್ರಿ, ಅದ್ ಕಾರ್ಡ್ ಸರ್ಟಿಫಿಕೇಟ್ ಅಂತಾರಲ್ಲ, ಅದೊಂದ್ ಕೊಟ್ಟಿದಾರ್ರಿ. ಅಡ್ಡಿ ಇಲ್ಲ ಲತಾ, ನಿಮ್ಮ ಒಂದು ಕೆಲಸವನ್ನ ಮೆಚ್ಚಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದವ್ರು ನಿಮಗೊಂದು ಸನ್ಮಾನ ಮಾಡ್ಯಾರ. ಇನ್ನು ಹೆಚ್ಚೆಚ್ಚು ಕಾಯಿಪಲ್ಯ ಉತ್ತಮ ರೀತಿ ಒಳಗೆ ಬೆಳೀರಿ, ಇನ್ನು ಹೆಚ್ಚು ವ್ಯಾಪಾರ ಆಗ್ಲಿ, ನಿಮಗ ಆರಾಮಾಗಿರ್ರಿ ಅಂತ ಹೇಳ್ತೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾಮಪ್ಪ ನಂದನವಾಡಿ ಅವ್ರ. ನಮಸ್ಕಾರ. ರಾಮಪ್ಪ ಅವ್ರದ್ದು ಊರು ಯಾವ್ದು? ನಮ್ದು ಹೊನ್ನಾಪುರ ರೀ. ಹ್ಮ್. ಊರು ಹೊನ್ನಾಪುರ, ತಾಲೂಕಾ ಅಳ್ನಾವರ, ಜಿಲ್ಲಾ ಧಾರವಾಡ ರೀ. ಯಾವ್ಯಾವ ರೀತಿ ನಾವು ಜಮೀನ್ದೊಳಗೆ ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ಮೊದಲು ಏನೂ ಅನುಭವ ಇರಲಿಲ್ಲ ರೀ. 2002 ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಕುಂದ್ರೆ ನಾ ಮೊದಲು ಕೂಲಿ ಕೆಲಸ ಮಾಡ್ತೀನಿ ರೀ. ಈ ಧಾರವಾಡದ ಕೆಲಸಕ್ಕೆ ಹೋಗೋದು, ಪಂಚಾಯತಿ ಕೆಲಸ ಮಾಡೋದು, ಇಂಥ ಕೆಲಸಗಳನ್ನು ಮಾಡ್ತಿದ್ದೀನಿ ರೀ. ಆನಂತರ 2002 ತೀರ್ಕೊಂಡೇಳಿದಾಗ ಆಗ ನಾವು ಕೃಷಿ ಮಾಡ್ಬೇಕು ಅನ್ನೋ ನಾನು ಒಂದು ಛಲ ಹುಟ್ಟಿತು ರೀ. ನಮಗೆ 2 ಎಕರೆ ಜಮೀನು, ಅಣ್ಣ ತಮ್ಮ ಇಬ್ಬರು ನಾವು. ನಾ ಕೃಷಿ ಇಲಾಖೆಗೆ ಬಂದು, ಕೃಷಿ ಇಲಾಖೆಗೆ ಬಂದಾಗ ಶಿವಕುಮಾರ್ ಸರ್ ಅಂತೇಳಿ ಆತ್ಮಾದವ್ರು ಒಬ್ರು ಇದ್ರು. ಸರ್, ನಾವು ಒಂದಿಟ್ಟು ನಾ ಕೃಷಿ ಮಾಡ್ಬೇಕು ಮಾಡಿದೇನೆ ರೀ, ಮತ್ತು ನನಗೆ ಹೆಂಗೆ ರೀ ಅಂತ ಕೇಳಿ. ನೀ ಏನು ಸಾವು ಕೃಷಿ ಮಾಡವೋ, ಏನು ಯಾವ ಕೃಷಿ ಮಾಡ್ತಿ ಕೇರೋ, ಏನು ಆರ್ಗ್ಯಾನಿಕ್ ಪದಾಗ ಬರ್ತೀನೋ, ಏನು ಇತ್ರಾಗ ಬರ್ತಿ ಕೇರ್ ನನಗೆ. ಸರ್ ಕೇಳ್ತೀನಿ ಅಂದರೆ, ಸರ್ ನಾನು ಆರ್ಗ್ಯಾನಿಕ ಮಾಡಬೇಕು ಅನ್ನೋದು ನನ್ನಲ್ಲಿ ಒಂದು ಸ್ವಲ್ಪ ಆಸೆ ಐತ್ರಿ, ಅದನ್ನು ಮಾಡ್ಬೇಕು ಮಾಡಿದೇನೆ ರೀ ಹೆಂಗಂತ. ನಾನು ಪ್ರಥಮ ಪ್ರಶ್ನಕ್ಕೆ ಎಲ್ಲಿ ಹುಲ್ಕೋಟಿಗೆ ಹೆಚ್ಚಿಗೆ ಪಡ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಟ್ರೈನಿಂಗ್ ಸೆಂಟರ್ ಐತಿ, ಆನಂತರ ಎಲ್ಲ ಐತ್ರಿ. ಹುಲ್ಕೋಟಿದ್ದು ಅವಾಗ ಎರೆಹುಳು ತೊಟ್ಟಿ ನಾನು ಮಾಡುವಂಥ ಪ್ರಯತ್ನ ನನಗೆ ಬತ್ತರಿ. 2006 ರೀ ಅರಸ್ಕೆ ಅವ್ರು ಏನು ಮಾಡ್ರಿ ಅಂದ್ರೆ, ನನಗೊಂದು ಎರೆಹುಳು ಘಟಕ ಕೊಟ್ರಿ. ಆಗ ಒಂದು ಎರಡು ಘಟಕ ಕೆಟ್ಟತ್ರಿ, 1200 ರೂಪಾಯಿ ಐತ್ರಿ, 10x10 1200 ರೂಪಾಯಿ ಸರ್ಕಾರದ ಐತ್ರಿ. ಪಟ್ಟಣ ಸಿಟಿ ಅಂತೇಳಿ ಇದ್ದರು ಶಿವಕುಮಾರ ಸರ್ ಆತ್ಮಾದವ್ರು ಹೇಳೋದಕ್ಕಿಲ್ಲ ಅಂದ್ರೆ ಒಂದು ಕೊಟ್ಟರಿ. ಆನಂತರ ಅದನ್ನು ಮಾಡಿದ ನಂತರ ನನಗೊಂದು ಸ್ವಲ್ಪ ಗೊಬ್ಬರದ ಭಾಳಷ್ಟು ಅನುಕೂಲ ಅನಿಸ್ತು. ಅನುಕೂಲ ಅನಿಸಿದಾಗ ನನ್ನ ಅನುಭೋಗ ನೋಡ್ಕೊಂಡು ನಾ ಮಾಡ್ಕೊಂಡು ನಾ ಹೊಲಕ್ಕೆ ಹಾಕೊಳ್ಳೋದು ಮಾಡೋದು ನೋಡೋಕತ್ರ 3 ವರ್ಷ ಸಾವು ಕೃಷಿ ಹಾಕಬೇಕು. ಒಂದು ಸಾವು ಕೃಷಿಗೆ ಬರ್ಬೇಕಾರೆ ಒಕ್ಕಲ್ತನ 3 ವರ್ಷ ಬೇಕು. ಯಾಕಂದರೆ ನಾವು ಈ ಸರ್ಕಾರ ಗೊಬ್ಬರ ಹಾಕಿ ಹೊಲನ ಬಡವಾಗಿರ್ತೈತಿ, 3 ವರ್ಷ ಬೇಕು. ಆನಂತರ ಅದನ್ನು ಸ್ವಲ್ಪ ಹಾಕೋತ ಅದನ್ನು ಹಾಕೋತ ಹೀರೆ ಹಾಕೊತ ಒಂದು 3 ವರ್ಷ ಬೆಂಡ್ರಿ. 3 ವರ್ಷದಿಂದ ಈಗ ನಾವು 18 ವರ್ಷ ಆತ್ರಿ. ಒಂದು ಕಾಲ ಸರ್ಕಾರ ಗೊಬ್ಬರ ತೋರಿಸಲ್ರಿ. ಎಲ್ಲ ಪೂರ್ತಿ ಸಾವಯವ? ಪೂರ್ತಿ ಸಾವಯವ. ಏನೇನು ಬೆಳಿತೀರಿ ಹೊಲದಾಗ? ಒಂದು 300 ಗಿಡ ಪೇರು ಹಚ್ಚೇನಿ ರೀ. ಪೇರುದಾಗ 10x8 ಮಾಡೇನಿ ರೀ, ಪೇರು 10x8 ಮಾಡೇನಿ ರೀ. ನಡಕ ಒಂದು ಸಾಲ ಟೊಮೆಟೊ ಹಚ್ತೇವೆ ರೀ, ಒಂದು ಸಾಲ ಬದ್ನಿ ಗಿಡ ಹಚ್ತೇವೆ, ಒಂದು ಸಾಲ ಮೆಣಸಿನ ಗಿಡ ಹಚ್ತೇವೆ, ಒಂದು ಸಾಲ 2 ಸಾಲ ಅಚ್ಚಿ ಗಿಡದಂಡಿ ಈಚಿ ಗಿಡದಂಡಿ 2 ಸಾಲ ಹೂ ಹಚ್ತೇವೆ ರೀ. ಅಚ್ಚಿ ಗಿಡದಂಡಿ ಈಚಿ ಗಿಡದಂಡಿ 2 ಸಾಲ ಹೂ ಹಚ್ತೇವೆ ರೀ. ಹಿಂಗೆ ಮಾಡ್ಕೊತ ಒಂದು 20-22 ಬೆಳೆ ಬೆಳಿತೇವೆ ರೀ. ಈಗ ಇವು ಕಾಯಿಪಲ್ಲೆ ಲಘು ಬಂದ್ಬಿಡ್ತಾವೆ ಬೆಳೆ? ಕಾಯಿಪಲ್ಲೆ ಮತ್ತು ಹಂತ ಹಂತವಾಗಿರಿ. ಈ ಹಂತ ಈ ಸಾಲಿನಾಗ ಇದನ್ನು ಮಾಡಿದ್ರೆ ಈ ಸಾಲಿನಾಗ ಇದನ್ನು ಮಾಡ್ತೇವೆ ರೀ. ಅಂದ್ರೆ ರೋಗ ನಿರೋಧಕ ಮಾಡ್ಕೊಳ್ಳೋದ್ರಿ ನಮ್ಮ ಕೆಲಸ ರೀ. ಈ ಸಾಲಿ ಚೆಂಡು ಹಾಕಿದ್ರೆ ಈ ಸಲ ರೀ, ಮುಂದಿನ ಸಲ ಆ ಸಾಲಿಗೆ ಬೆಂಡಿ ಹಾಕ್ತೇವೆ ರೀ. ಒಟ್ಟು ರೋಗ ಕೀಟನಾದಿ ಬಾದಿ ಬರಬಾರ್ದಂಗೆ ಮಾಡ್ಕೋತೇವೆ. ಯಾಕಂದ್ರೆ ಇದನ್ನೆಲ್ಲ ಆತ್ಮಾದವ್ರು ನನಗೆ ರೀ ಎಲ್ಲೋ ರಾಜ್ಯತಕ್ಕ ಟ್ರೈನಿಂಗ್ ಕೊಟ್ಟರು ನನಗೆ. ಆತ್ಮಾದವ್ರು ನನಗೆ ಒಟ್ಟು ಹೆಲ್ಪ್ ಮಾಡಿದಂದ್ರೆ ಇವನ್ನೆಲ್ಲ ಮಾಡ್ಕೋತ ಮಾಡ್ಕೋತ ಹೋದಾಗ ಟ್ರೈನಿಂಗ್ ಹೆಚ್ಚಿಗೆ ಕೊಡಕತ್ತಾರೆ. ಎಲ್ಲಿ ಟ್ರೈನಿಂಗ್ ಕಳಿಸ್ತಾರೋ ಅಲ್ಲಿ ಹೋಗ್ತೀನಿ ರೀ. ಎಲ್ಲಿ ತನಕ ಓದಿರಿ ನೀವು? ನಾನು ರೀ ಒಂದು 4ನೇ ಕ್ಲಾಸ್ ಓದೇನಿ ರೀ. ಅಂದ್ರೆ ಓದ್ಲಿಕ್ಕೆ ಬರೀಲಿಕ್ಕೆ ಎಲ್ಲ ಬರ್ತದೆ ನಿಮ್ಗೆ? ಎಲ್ಲ ಬರ್ತೈತಿ. ಒಟ್ಟು ಒಂದು 4ನೇ ಕ್ಲಾಸ್ ಓದೇನಿ ರೀ. ಅಂದ್ರೆ ಎಲ್ಲಿ ಹೋಗ್ಬೇಕಲ್ಲಿ ಟ್ರೈನಿಂಗ್ ಕೊಟ್ಟರೆ ಎಲ್ಲಿ ಹೋಗ್ತಾರೆ ಕರಿತಾರೆ ಅಲ್ಲಿ ಹೋಗಿ ಬಂದನ್ರಿ. ಹೋದಲ್ಲಿ ಒಂದು ವಿದ್ಯಾ ತಂದ್ರಿ, 22 ಟ್ರೈನಿಂಗ್ ಕೊಡಿದ್ರೆ 22 ವಿದ್ಯಾನ ತಂದ್ರಿ. ಈಗ ಅವನ್ನೆಲ್ಲ ತಂದು ನಿಮ್ಮ ಹೊಲದಾಗ ಮಾಡಿರಿ? ಎಲ್ಲ ಮಾಡ್ತಾನ್ರಿ. ವರ್ಷಕ್ಕೆ ಸುಮಾರು 2 ಕ್ವಿಂಟಲ್ ಅರಿಶಿನ, 8x8 ಇಟ್ಟು ದೀಡ್ಪಟ್ಟು ಇಟ್ಟಿರ್ತಾನ್ರಿ ಅರಿಶಿನ ರೀ. ಅದನ್ನ 2 ಕ್ವಿಂಟಲ್ ಅರಿಶಿನ ಅದನ್ನ ಮನ್ಯಾಗ ಬೀಸಿ ಪೌಡರ್ ಮಾಡಿ ಮಾರ್ತೇವ್ ರೀ, 200 ರೂಪಾಯಿ ಕೆಜಿ ಹಂಗೆ. ಹಾಂ, ಹೂ ಹಚ್ತೇವ್ ರೀ, ಮನ್ಯಾಗ ಹಾರ ಮಾಡಿ ಮಾರ್ತೇವ್ರಿ. ಈಗ ನಾನು ನಿನ್ನ ಮಾಸಿಗೆ ಒಂದು 4,000 ರೂಪಾಯಿ ಮಾರಿ ಮಾಡಿದ್ರಿ. ಹಾಂ, ಆನಂತರ ಕಾಯಿಪಲ್ಲೆ ವಾರಕ್ಕಿಲ್ಲಂದ್ರೆ 2,000 ರೂಪಾಯಿ ಮಾರ್ತೀವಿ. ಒಂದು ವಾರಕ್ಕೆ 5,000 ರೂಪಾಯಿ ಕಾಯಿಪಲ್ಲೆ ಇಲ್ಲದೆ ಎಂದೂ ಇಲ್ಲ ನಾವು. ಡೈಲಿ ಸೋಮವಾರ ಮಂಗಳವಾರ ಮಾಲೆಂತಿ 10-15 ಹೋಗ್ತಾವ್ರಿ ನಮ್ಮ. ಎಲ್ಲ ಒಟ್ಟು ಮನೆ ಒಳಗೆ ತಯಾರು ಮಾಡ್ತೀರಿ? ಮಕ್ಕಳು ಹೊಲಕ್ಕೆ ಹೋಗಿ ಮುಂಜಾನೆ ಹೋಗಿ ಮುಂಜಾನೆ ಸಾಲಿ ಸ್ಕೂಲ್ಗೆ ಹೋದಾಗ ಬರ್ತಾರೆ ರೀ. ಮಾಡಿದಾರ ಬಡ ಬಡ 4 ಮಾಲೆ ಸುಚ್ಚಿ ಬಿಡ್ತಾರೆ ರೀ. ಅವ್ರಿಗೆಲ್ಲರಿಗೆ 5 ರೂಪಾಯಿ ಅಂತ ಹೇಳಿಬಿಡ್ತೀನಿ ಮಾಲೆ. 5 ರೂಪಾಯಿ ಅಂತಲೇ ಎಲ್ಲರೂ ಬಡ ಬಡ ಸುಚ್ಚಿದಾರನ ಕೊಟ್ಬಿಡ್ತಾರೆ ರೆಡಿ. ಅವರು 1 ರೂಪಾಯಿ ನನ್ನ ಕಡೆಯಿಂದ ರೊಕ್ಕ ಕೇಳಿದ್ರು ರೀ. ಅವರೆಲ್ಲ ಏನೋ 5 ರೂಪಾಯಿ ಮಾಡಿರ್ತಾರೆ ರೀ. 4 ಮಂದಿ ಎಲ್ಲ ಒಂದು ಮಾಡಿ ಕೇಸಿಂದ ಮಾಲೆ ಮಾಡಿ ಆ ಗಲ್ಲೇದಾಗ ಒಗಿತಾರು. ಹಬ್ಬದ ಪಾಡ್ಯ ಹೋಗಾಯ್ತು ಪಾಡ್ಯಕ್ಕೆ ಸುಮಾರು 14-15 ಸಾವಿರ ರೂಪಾಯಿ ಅವರು. ಅವ್ರು ಅರಿಬಿ ಅಂಚಿಡಿ ಅವರ ತಗೋತಾರೆ. ಅವೆಲ್ಲ ಅವರ ಎಷ್ಟು ದೊಡ್ಡ ಅವ್ರ ಅರಿಶಿನ ಪುಟ್ಟಿ ಮಾರ್ಕೊಂಬರ್ತಾರೆ ರೀ. ನನ್ನ ಕೂಡ ಮಂಗಳವಾರ ಕಾಯಿಪಲ್ಲೆ ಮಾರ್ತಾರು. ನಾವು ನೀನು ಹೂವಿನ ಹಾರ ಮಾರಿದ್ದು ಶನಿವಾರ ಆಯ್ತಾರೆ ಕಾಯಿಪಲ್ಲೆ ಮಾರ್ತಾರು. ಶನಿವಾರ ರವಿವಾರ ಒಂದು ಮಾರ್ತೇವೆ ರೀ, ಮಂಗಳವಾರ ನಾ ಮಾರ್ತೇವೆ ರೀ. ಮಂಗಳವಾರ ನಾ ಮಾರ್ತೇನು, ಶನಿವಾರ ಆಯ್ತಾರೆ ಮಕ್ಕಳು ಮಾರ್ತಾರೆ. ಹಂಗಾಗಿ ಎಲ್ಲ ಒಟ್ಟು ಕುಟುಂಬ ಕೃಷಿ ಅನ್ಬೋದು. ಒಟ್ಟು ಎಲ್ಲಿ 1 ರೂಪಾಯಿ ಕೊಳ್ಳೋದಿಲ್ಲ, 1 ರೂಪಾಯಿ ನಮ್ಗೆ ರೊಕ್ಕದ ಬಡತನ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಕುಟುಂಬದೊಳಗೆ ಎಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ ಕೆಲಸನೂ ಸಾಕ್ತದ, ಒಟ್ಟು ಆದಾಯನೂ ಬರ್ತದೆ. ಆದಾಯ ಬರ್ತೈತಿ. ಅಂದ್ರೆ ಈಗ 16-17 ತುಟ್ಟಿ ಮಾಡೇನಿ ರೀ. ನನಗೆ ಒಕ್ಕೂಟದವ್ರು ಬಂದ್ರಿ, ನಮ್ಮ ಸಾವು ಕೃಷಿ ಒಕ್ಕೂಟ ಮೆಂಬರ್ ಅದೇನಿ ರೀ. ನಮ್ಮ 3 ಸಾವು ಕೃಷಿ ಅಧ್ಯಕ್ಷ ಅದೇನಿ ರೀ. ಅಂದ್ರೆ ಆನಂತರ NGO ದಾಗ 3 ವರ್ಷ ಮಾಡ್ರಿ, ಅವರು ಬಂದ್ರು ನನ್ನ ಕಡೆ. ಆನಂತರ ಎಲ್ಲ ಆತ್ರಿ. ಈಗ ನಬಾರ್ಡ್ ಪ್ರಾಜೆಕ್ಟ್ ಹಾಕಿ ಮತ್ತೊಂದು ಮೇಲೆ ಒಟ್ಟು ಪ್ರಾಜೆಕ್ಟ್ ತಪ್ಪಲ್ರಿ ನನಗೆ. 150 ಮಂದಿ ಸರ್ಟಿಫೈ ಮಾಡಿಟ್ಟೇನಿ ರೀ. ನಾನು 100ಗೆ ಒಟ್ಟ ಬಡತನ ಅನ್ನೋದು ತೋರಿಸ್ಬಾರ ಅಂತ ಹೇಳಿ. ನಿಮ್ಮ ಊರಾಗ ಎಷ್ಟು ಜನಸಂಖ್ಯೆ ಅದ? ನಮ್ಮ ಊರಾಗ 5,000 ಜನಸಂಖ್ಯೆ. 5,000 ಜನಸಂಖ್ಯೆ. ಈಗ 5,000 ಜನ ಅಂದ್ರೆ ಅದ್ರಾಗ ಹೊಲ ಮನಿ ಕೆಲಸ ಮಾಡೋರು ಎಲ್ಲ ಸಾವಯವ ಮಾಡ್ತಾರ ಅಥವಾ ಸರ್ಕಾರಿ ಗೊಬ್ಬರ ಹಾಕ್ತಾರ? ಈಗ ರೀ ಸಾವು ಕೃಷಿ ಮಾಡೋರು ಒಂದು 40-50 ಮಂದಿ ಪ್ರಪಟ್ಟಾಗ್ಯಾರ. ನಾನು 150 ಮಂದಿಯಾಗ ಎಲ್ಲರೂ ಮಾಡೋದಿಲ್ಲ ರೀ. ಒಂದು 50-60 ಮಂದಿ ಕರೆಕ್ಟ್ ಅದಾರ ರೀ. ನಮ್ಮಲ್ಲಿ ಸಾವು ಕೃಷಿ ಯಾಕೆ ಆಗ್ತೈತೆ ಅಂತ ನಾನು ಆತನ್ ರೀ. ಅಂದ್ರೆ ನಮ್ಮಲ್ಲಿ ಜಮೀನು ಭಾಳ ಕಡಿಮೆ ಐತೆ ಸರ್ ಮೇಡಮ್. ನಮ್ಮಲ್ಲಿ ಎಷ್ಟೈತೆ ಅಂದ್ರೆ ಒಂದು ಖಾತೆಗೆ ಮುಳುಗಡೆ ಆತ್ರಿ, ಅಳೆದಾಗ ಖಾತೆಗೆ 4 ಎಕರೆ ಕೊಟ್ಟರು, 4 ಎಕರೆದಾಗ 4 ಮಂದಿ ಉಳಿದ್ರು, 1 ಎಕರೆ ಜಮೀನು ಅದಾವ್ರು. ಎಲ್ಲರ ಮನ್ಯಾಗ 2 ದನ ಅದಾವ್ರು. ಯಾರು ಮನೆಯಾಗಿಲ್ಲ, 1-2 ದನ ಅದಾವು. ಹೈನ ಮ್ಯಾಲ ಮಂಟೆ ನಡೆಸ್ತೈತಿ ನಮ್ಮ ಊರು. 3 ಡೈರಿ ಇಡ್ತಾವೆ ನಮ್ಮ ಊರಾಗ. ಒಂದು ದಿವಸಕ್ಕೆ ಒಂದು ಸುಮಾರು 200-300 ಲೀಟರ್ ಹಾಲು ಹೋಗ್ತೈತಿ ರೀ. ಒಂದೊಂದು ಡೈರಿಯಿಂದ 1500 ಲೀಟರ್ ಹಾಲು ಹೋಗ್ತೈತಿ ನಮ್ಮೂರಾಗ. ನಮ್ಮೂರು ಅಂದ್ರೆ ಹೈನುಗಾರಿಕೆನೇ ಜಾಸ್ತಿ ಐತ್ರಿ. ಆ ಸಗಣಿ ಗೊಬ್ಬರನ ಆ ಹೊಲಗಳಿಗೆ ಹಾಕ್ತಾರೆ. ಸರ್ಕಾರ ಗೊಬ್ಬರ ಹಾಕೋದು ನಮ್ಮಲ್ಲಿ 90% ಮಂದಿ ಕಡಿಮೆ ರೀ. ಕಡಿಮೆ. ಹಾಂ, ಈಗ ರಾಮಪ್ಪವ್ರ ನೀವು 2.5 ಎಕರೆ ಹೊಲ ಅದ ಅಂದ್ರಿ. 2 ಎಕರೆ. 2 ಎಕರೆ. ಆ 2 ಎಕರೆ ಹೊಲದೊಳಗ ಇಷ್ಟೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ. ಕಾಯಿಪಲ್ಲೆ ಬೆಳಿತೀರಿ, ಪೇರ್ಲ ಗಿಡ ಹಾಕಿನಿ ಅಂದ್ರಿ, ಕಬ್ಬು ಹಾಕಿನಿ ಅಂದ್ರಿ, ಹೂ ಗಿಡ ಬೆಳಿತೀನಿ ಅಂದ್ರಿ. ಇದಕ್ಕೆ ಅಷ್ಟಕ್ಕೂ ನೀವು ಬರೀ ಸಾವಯವ ಗೊಬ್ಬರನ? ಸಾವಯವ ಗೊಬ್ಬರ. ಅದು ನೀವ ತಯಾರು ಮಾಡ್ತೀರಿ? ನಾವು ತಯಾರು ಮಾಡ್ಕೋತೀವಿ. ಹೆಂಗ್ ತಯಾರು ಮಾಡ್ತೀರಿ? ಈಗ ರೀ ಕಸ ಕಡ್ಡಿ ಆನಂತರ ನಮ್ಮ ಮಾನ ಗಿಡ ತಪ್ಪಲಂತಾರೆ. ಅಂದ್ರೆ ಗಿಡದ ಬುಡಕ್ಕೆ ರೀ ಏನು ಬೆಳೆ ಬರ್ತಿರ್ಕಿಲ್ರಿ. ಹಿರಿಯರು 3 ಮಾನ ಗಿಡ ಹಚ್ಚಿರ ನಮ್ಗೆ. ಆ ಗಿಡದ ಬುಡಕ ಬೆಳೆ ಬರಲಿಲ್ಲರಿ. 10 ಬುಡಕ 18 ಟೊಕ್ಕೆ ಕಟ್ಟೇನಿ ರೀ. ದಾರಿ ಹೆಚ್ಚೆ ಐತೆ ಹೊಲ ನಂದು. ಈ ಕಡೆ ಹೋಗುತ್ತಿನಾಗ ಒಂದು ಬುಟ್ಟಿ ಸಗಣಿ ಹಿಡ್ಕೊಂಡ್ಬರ್ತಾನ್ರಿ, ಆ ಕಡೆ ಬರುತ್ತಿನಾಗ ಒಂದು ಬುಟ್ಟಿ ಸಗಣಿ ಹಾಕೊಂಡ್ಬರ್ತಾನ್ರಿ. ಆನಂತರ ಆ ತಪ್ಪಲ ಕಸಾಲ ಹತ್ರ ಹೋಗಿತ್ತವ್ರಿ. ಆನಂತರ ನಮ್ಮ ಮನೆ ಗೊಬ್ಬರ ಹೋದ ಆ ಟಕ್ಕಿಗೆ ಹಾಕ್ತವ್ರಿ. ಎಲ್ಲ ಹಾಕಿದಾಗ 80 ಕ್ವಿಂಟಲ್ ಗೊಬ್ಬರ ಹಾಕೈತಿ ನಮಗೆ. 40 ಕ್ವಿಂಟಲ್ ನಾನು ಹೊಲಕ್ಕೆ ಕಟ್ಕೋತೇನೆ ರೀ, 40 ಕ್ವಿಂಟಲ್ ಯಲ್ಲಾಪುರಕ್ಕೆ ಮಾರ್ತೇನೆ ರೀ. ಓ, ಗೊಬ್ಬರನೂ ಮಾರ್ತೀವಿ? ಹಾಂ, ಗೊಬ್ಬರ ಮಾರ್ತೇನೆ ರೀ. ಮತ್ತೀಗ ಮಾತಾಡ್ತಾ ನೀವು ಹೇಳಿದ್ರಿ ಎರೆಹುಳ ಗೊಬ್ಬರ ತಯಾರಿಕೆ ಬಗ್ಗೆ ಟ್ರೈನಿಂಗ್ ತಗೊಂಡೇನಿ ಅಂತ ಹೇಳಿ. ಹಾಂ ರೀ, ಎರೆಹುಳ ಗೊಬ್ಬರನೂ ತಯಾರು ಮಾಡ್ತೀರಿ ನೀವು? ಹಾಂ, ಎರೆಹುಳ ಗೊಬ್ಬರ ತಯಾರು ಮಾಡ್ತೇನೆ ರೀ. 40 ಕ್ವಿಂಟಲ್ ಯಲ್ಲಾಪುರಕ್ಕೆ ರೀ, 8 ವರ್ಷ ಬಾಂಡ್ ಐತ್ರಿ, ಆಗಿ 4 ರೂಪಾಯಿ ಟೆಂಡರ್ ಆಗಿತ್ತು ರೀ, ಇದೊಂದು ವರ್ಷ ಮುಗಿತು, ಈಗ 8 ರೂಪಾಯಿ ಕೆಜಿ ಹೊರಗಡೆ ಮಾರ್ತೇನೆ ರೀ. ಅಂದ್ರೆ ಒಟ್ಟು ಏನು ವೇಸ್ಟ್ ಮಾಡಂಗಿಲ್ಲ, ಏನೂ ಕೇಳೋಂಗಿಲ್ಲ. ಹೊಲ್ದಾಗ ಕಸ ಒಂದು ಈಟು ಎಷ್ಟಾಗೋಲ್ಲ, ಏನು ಎಷ್ಟಾಗೋಲ್ಲ, ಎಲ್ಲಿಂದ ಕೊಂಡು ತೊಗೊಂಡು ಏನೂ ತೊಗೊಂಬರೋದಿಲ್ಲ ರೀ ನಾವು. ಇಷ್ಟು ದುಡ್ಡು ನಿಮ್ಗೆ ಕುಟುಂಬ ನಿರ್ವಹಣೆಗೆ ಸಾಕಾಗ್ತದೆ? ರಾ, ಸಾಕಾಗಿ ನಮಗೆ ಒಂದು 3-3.5 ಲಕ್ಷ ರೂಪಾಯಿ ಇನ್ಕಮ್ ಐತ್ರಿ ನಮ್ಗೆ. ಯಾಕಂದ್ರೆ ನಾವು ಹೊಸ ಹೊಸ ತಳಿಗಳನ್ನ ಮಾಡ್ತಿರ್ತೇನೆ ಮತ್ತೆ ರೀ. 22 ಬೆಳೆದನ್ನ ಈಗ ಸಿತ್ತಾಪಲೆ ಹತ್ತೇನೆ ರೀ, ಹೋದ ಸಲ ಪೇರು ಹಚ್ಚೀನಿ, ಅಚ್ಚಿಗಡ ಸಲ ಹಿಂಗೆ ಮಾಡ್ಕೊತ ಬಂದೇನೆ ರೀ. ಹೊಸ ಹೊಸ ವೆರೈಟಿ ಯಾವ್ದು ಕಾಣ್ತೈತಿ ಅದನ್ನ ಯೂನಿವರ್ಸಿಟಿಗೆ ನನಗೆ ತಜ್ಞರು ಬಂದ್ರೆ ಆಗ ನಂತರ ಶಿಲ್ಪಾದ ಕುಲಕರ್ಣಿ ಅಂತ. ಕುಲಕರ್ಣಿ ಸರ್ ಬಂದಾಗ ನನಗೇನೋ ಒಂದು ರೋಗ ತಡಿವಿ ಬರಾಕೈತಂದ್ರೆ ಸಾವು ಕೃಷಿ ಒಳಗೆ ಹೇಳ್ಬೇಕು ಸರ್ ಅದೇ. ಸಾವು ಕೃಷಿ ಒಳಗೆ ಹೇಳಕ್ಕೆ 10 ವರ್ಷ ಆತು ನನಗೆ. ಅವ್ರು ನನಗೆ ಕೀಟಿ ಬಾಧೆ ಬರಬಾರ್ದಂಗೆ ಕೆವಿಕೆ ಅವರು ಶ್ರೀಪಾದ ಕುಲಕರ್ಣಿ ಅವರು ಆನಂತರ ಕಾರ್ಡ್ ಕೊಡ್ತಾರೆ, ಟೆಕ್ನಾಲಜಿ ಕೊಡ್ತಾರೆ ರೀ, ಅವಕ್ಕೆ ಏನು ಬೇಕು ಅನ್ನೋದು ಅದನ್ನೆಲ್ಲ ಕೊಡ್ತಾರೆ. ಈಗ ಅವ್ರ ಇಟ್ಟಿಟ್ಟೆಲ್ಲ ನಾವು ಮಾಡಿದ ಕೈಗೆ ನಮಗೆ ಇವು ನಮ್ಮ ಹೆಣ್ಮಗಳು ಪ್ರಶಸ್ತಿ ಕೊಡ್ಬೇಕಾತ್ರಿ, ಮಹಿಳಾ ಪ್ರಶಸ್ತಿ ನೀ ಕೊಡ್ತೇನೆ ಅಂತ ಕೇಳಿ ಮಾಡೋಕೆ ಹಾಕಿ ರೀ, ಎಲ್ಲ ಮಾಡೋಕೆ ಹಾಕಿ ರೀ. ಮನೆ ನಾ ಏನು ರೀ ಬಂದು ಇಲ್ಲಿ ನಿಂತು ಮಾತಾಡೋದು ಒಂದಷ್ಟು ಅದಾನ, ನಾ ಕೆಲಸ ಮಾಡೋದು ನಂದು ಎಟ್ರಿ, ನೀರು ಹಾಸೋದು ಮಾಡೋದು ಇಂಥ ಕೆಲಸ ಮಾಡ್ತೀನಿ. ಅದನ್ನೆಲ್ಲ ಹರಿದು ಹಂಚು ಮಾಡೋಕೆಂದ್ರೆ ಹೆಣ್ಮಗಳು, ಮತ್ತು ಅಡುಗೆ ಮಾಡಿ ಹಾಕಿ ನನಗೆ ಅರಿವಿ ಹಾಕಿ ಹತ್ತು ಕೊಡೋಕೆ ಹೆಣ್ಮಗಳು, ಮತ್ತು ಅಕ್ಕಿಗೆ ಮಾಡಿದ್ರೆ ನಾ ಯಾರಿಗೆ ಮಾಡಲಿ ನೋಡ್ರಿ. ಎಷ್ಟು ಪ್ರೀತಿ ಇದ್ದೀರಿ ಲತಾನ್ ಮೇಲೆ. ಹಾಂ ರೀ, ಹೌದಿಲ್ಲ, ಹೌದೌದು. ಮತ್ತು ಲತಾಗ ಕನ್ನಡ ಬರ್ತಿರ್ಲಿಲ್ಲ. ಹ್ಞೂ ರೀ, ಈಗ ನೀವು ಮಾತಾಡಿ ಕನ್ನಡ ಕಲಿಸಿ. ನಾವು ಮಾತಾಡಿ ಕಲಿಸೋರಿಗೆ. ಹೌದಿಲ್ಲ, ಮಕ್ಕಳ ನಾವು ರೀ. ಯಾವ ಚಟ ಗಿಟ ಏನೂ ಇಲ್ಲ? ಏನೂ ಇಲ್ಲ ರೀ, ಯಾರದೇ ಏನೂ ಇಲ್ಲ. ಮಕ್ಕಳು ಯಾರು ಏನೂ ಇಲ್ಲ ರೀ. ಊಟ ಚೆನ್ನಾಗಿ ಅಡಿಗೆ ಮಾಡೋದು, ಊಟ ಮಾಡೋದು, ಶಿಸ್ತಾಗಿ ಎಲ್ಲಿ ಹೋಗೋದು ಮಾಡ್ಕೊಂಡು ಆರಾಮದೇವ್. ಈಗ ಮಳಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಯಾವ್ದ್ರಿ ಮಳಿ? ಮಳಿ ಒಂದೊಂದ್ಸತಿ ಬರ್ತದ, ಒಂದೊಂದ್ಸತಿ ಬರಂಗಿಲ್ಲ. ಬೋರ್ಗಲ್ ಐತ್ರಿ ಹಾಕಿರಿ? ಹೊರಗಲ್ ಹೊಲ ಬೋರ್ಗಲ್ ಐತ್ರಿ. ಬೋರ್ಗಲ್ ಐತ್ರಿ, ಎಲ್ಲಾ ಡ್ರಿಪ್ ಲೈನ್ ಐತ್ರಿ. ಡ್ರಿಪ್ ಲೈನ್ ಮಾಡಿ, ಎಲ್ಲಾ ಡ್ರಿಪ್ ಲೈನ್ ಮಾಡ್ಯಾನ. ಮಂಚಿಂಗ್ ಮಾಡಿಸ್ತಾನು, ಕಸ ಕಳೆ ಬರಬಾರ್ದಂಗ ಮಂಚಿಂಗ್, ಪ್ಲಾಸ್ಟಿಕ್ ಮಂಚಿಂಗ್ ಮಾಡ್ತಾನು. ಮಳೆಗಾಲಕ್ಕೆ ಕಸ ಕಳೆ ಭಾಳ ಆಗ್ತೈತಿ ಅಂದ್ರೆ ಪ್ಲಾಸ್ಟಿಕ್ ಮಂಚಿಂಗ್ ಹಾಕ್ತವ್ರು. ಒಟ್ಟೆಲ್ಲ ಶಿಸ್ತು ಮಾಡ್ಕೊಂಡಿ, ನಮ್ಗೆ ಏನ್ ಬೇಕು ಅದನ್ನೆಲ್ಲ ಶಿಸ್ತು ಮಾಡ್ಕೊಂಡಿರ್ತವೆ. ಬಹಳ ಖುಷಿ ಅನ್ನಿಸ್ತು ರಾಮಪ್ಪ ನಿಮ್ ಮಾತು ಕೇಳಿ. ಎಲ್ಲಕ್ಕಿಂತ ಸಂತೋಷ, ಮನೆಯೊಳಗ ಒಬ್ಬ ಮಹಿಳೆ ತನ್ನ ಅಡಿಗೆ ಕೆಲಸ ಮಾಡಿಕೊಂಡು, ನೀವು ಹೊಲದಾಗ ಕೆಲಸ ಮಾಡುವಾಗ ನಿಮಗೆ ಹೊತ್ತಿಗೆ ಸರಿಯಾಗಿ ಒಂದು ಊಟ ತಂದು ಕೊಟ್ಟು, ನಿಮ್ಮ ಮನೆಯನ್ನ ಒಂದು ಪ್ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಿರೋ ಲತಾಗೂ ಕೂಡ ನೀವು ಬಹಳಷ್ಟು ಧನ್ಯವಾದ ಹೇಳಿದ್ರಿ, ಇದು ಬಹಳ ಸಂತೋಷ. ಮುಂದೆ ಏನ್ ಮಾಡ್ಬೇಕಂತೀರಿ? ಮುಂದಿನ ಯೋಜನೆಗಳು ಏನ್ ಹಾಕೊಂಡಿರಿ? ಈಗ ಮುಂದ್ರಿ ನನ್ನ ಮಗೊಂದು ಅವನೊಂದು ಸಾಲಿ ಕಲ್ಸಾತಾನೆ, ಒಬ್ಬನ ಮಗನ್, ಇವೆಲ್ಲ ಮಕ್ಕಳಿಗೆ ಸಾಲಿ ಕಲ್ಸನ್ರಿ. ಈಗ 10ನೇ ಮಾಡಿ ಒಬ್ಬಳು ಮಗಳು ಬಿಟ್ಬಿಟ್ರಿ, ಈಗ ಆಕೆ ನಮ್ಮ ಹೊಲ್ದಾಗ ಕೆಲಸ ಮಾಡತ್ತಾಳೆ. ಈಗ ಸೆಕೆಂಡ್ ಇಯರ್ ಒಬ್ಬಕ್ಕೆ ಮಾಡತ್ತಾಳೆ, ಎನ್ ಸಿ ಸಿ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ, ಸೆಕೆಂಡ್ ಇಯರ್ ಮಾಡತ್ತಾಳೆ. ಒಬ್ಬಕ್ಕೆ 10ನೇ ಕ್ಲಾಸ್ ಓದತ್ತಾಳೆ ರೀ, ಮಗನೂ ಓದ್ಸಾತನ್ರಿ. ನನ್ನ ಮಗನ ಚಂದಂಗ್ ಓದಿಸಿ ಅಗ್ರಿ ಮಾಡಿಸಿ ಒಕ್ಕಲುತನ ಕಲಿಸ್ಬೇಕು ನನ್ನ ವಿಚಾರ. ಅಂದ್ರೆ ಅವಗೂ ಒಕ್ಕಲುತನದ ಬಗ್ಗೆ, ಒಕ್ಕಲುತನ ಬಗ್ಗೆನ ಕಲಸ. ನಮ್ಗೆ 1 ಎಕರೆ ಜಮೀನು ಐತೆ ಅಂದ್ರೂ ನಮ್ಮಷ್ಟು ನಿಜವಾದ ಸಂಪತ್ತಿ ಜೀವನ ಅನ್ನೋದು ಯಾರದಿಲ್ಲ. ಕರೆನೆ, ನಮಗೆ ಬೇಕಾದಾಗ ನಮಗೆ ಹಂಗಾಮಿದ್ದಾಗ ಕೆಲಸ ಮಾಡೋದು, ಬ್ಯಾಸರ ಬತ್ತರ ಸ್ವಲ್ಪ ಮನೆಯಾಗಿರ್ಬೋದು. ಅವ್ಗ ಒಕ್ಕ ಅಗ್ರಿ ಕಲಿಸ್ಬೇಕು, ಅವಂಗೂ ಒಕ್ಕಲ್ತಾನ ಒಂದು ಪಾಲ್ಯ ಹೌಸ್ ಹಾಕಿ ಅದ್ರೊಳಗೆ ಮಾಡಿಸ್ಬೇಕು ಕೆಲಸ ಅಂತ ನನ್ನ ವಿಚಾರ. ಹೈನುಗಾರಿಕೆನೂ ಅದ ಅಂತ ಹೇಳಿದ್ರಿ ಅಲ್ಲ ರಾಮಪ್ಪ, ಏನೇನೆಲ್ಲ ಸಾಕೊಂಡಿರಿ ಮನೆಯೊಳಗ? 2 ಆಡದವ್ರಿ, 2 ಎಮ್ಮೆ ಅದಾವು, 1 ಆಕಳ ಐತಿ, ಅನಂತರ 20 ಕೋಳಿ ಅದಾವ್ರಿ. ಓ, ಕೋಳಿ, ಆಡು, ಆಕಳ, ಎಮ್ಮೆ ಎಲ್ಲ ಅದಾರ. ನಮ್ಮ ತಾಯಿ ಅದಾಳ್ರಿ, ತಾಯಿ ಕೋಳಿ ಮಾಡ್ತಾ, ತಾಯಿ ಕೋಳಿ ನೋಡ್ಕೋತಾಳು. ನಾ ಹೊಲದಿಂದ ಬರ್ತೀನಿ ಆಗ ಅಷ್ಟೇ ಹೋಗ್ತಾ ಬರ್ತಾ ಎಮ್ಮೆ ಹೊಡ್ಕೊಂಡು ಹೋಗ್ತೇವ್ರಿ. ಆನಂತರ ಆಕಳಿಗೆ 2 ಮನೆಯಾಗಿರ್ತಾವ, ಎಮ್ಮೆ ಹೊಡ್ಕೊಂಡು ಹೊಲಕ್ಕೆ ಹೋಗ್ತೇವ್ರಿ. ಬರ್ ಮುಂದೆ ಮೇವು ತೊಗೊಂಬರ್ತೇವ್ರು, ಮುಂಜಾನೆ ಹೊತ್ತಲ್ಲಿ ಮೇವು ಮಾಡೋದು ಕೆಲಸ. ಒಬ್ರದ್ದು ಲಾವಣಿ ಅಥವಾ ಮತ್ತೊಬ್ರದ್ದು ಹೊಲ ಹಿಡ್ದವ್ರು ಊರು ಬಿಡ್ಯಾಗ. ಓ, ಹಾಂ, ಅದ್ರಾಗಿಂದ ಮೇವು ಮಾಡ್ಕೊಳ್ಳೋದು, ಮೊಟ್ಟೋದು ಎಲ್ಲ ಮಾಡ್ತೇವ್ರಿ. ಇಲ್ಲೊಂದು 2 ಎಕರೆ ಹೊಲ ಹಿಡ್ದವ್ರು ಹಿಡ್ತೀರಿ? ರೊಕ್ಕದ ಅನ್ನೋದು ಏನು ತೊಂದರೆ ಇಲ್ಲ ನಮ್ಗೆ. ಒಟ್ಟ ಮುಖ್ಯ ಅಂದ್ರ ರಾಮಪ್ಪ, ನಿಮ್ಮನ್ನ ಲತಾನ ನೋಡಿದ್ರ ಸಂತೃಪ್ತಿ ಜೀವನ ಅದ. ಹಾ, ಜೀವನ ಸಂತೃಪ್ತಿ. ಯಾವ ಮಕ್ಕಳಾತು ಏನಾತು ಬಂದ 30 ವರ್ಷ ಆತು, ಅವ್ರ ಒಂದಿನ ಹಿಂಗ ಒಂದು ಬಾಯಲ್ಲಿ ಮಾತಾಡಿಲ್ಲ, ಜಗಳ ಅಡಗಿಲ್ಲ ನೋಡ್ರಿ. ಹಾ, ಇಷ್ಟು ಪ್ರೀತಿಯಿಂದ ಇದ್ದೀರಿ ಇಬ್ರು. ಮಕ್ಕಳು ಕೂಡ ಅಷ್ಟು, ಮಕ್ಕಳು ಕೂಡ ಅಷ್ಟು ಪ್ರೀತಿ ಅದಾವ್ರು, ಮಕ್ಕಳು ಕೂಡ ಅಷ್ಟು ಪ್ರೀತಿ ಅದಾರ. ಯಾವುದು ಏನು ತೊಂದರೆ ಅನ್ನೋದಿಲ್ಲ ನೋಡ್ರಿ ನಮಗೆ, ಅಡ್ಡಿ ಇಲ್ಲ. ಬಹಳ ಸಂತೋಷ ನಿಮ್ಮ ಮಾತು ಕೇಳಿ. ಯಾಕಂದ್ರೆ ಹೆಚ್ಚಾಗಿ ಯಾರನ್ನ ಮಾತಾಡಿಸಿದ್ರು ಏನು ಬಿಡ್ರಿ, ಮಳಿ ಇಲ್ಲ, ಬೆಳಿ ಇಲ್ಲ, ಬಡತನ ರೀ ಅಂತ ಒಂದು ನರಳುಕೋತನ ಮಂದಿ ಮಾತಾಡ್ತಿರ್ತಾರ. ಆದ್ರೆ ರಾಮಪ್ಪ ಎಷ್ಟು ಖುಷಿಲೇ ಮಾತಾಡಿರಿ ನೀವು. ನಮಗೆ ಬಡತನ ಅನ್ನೋದು ಗೊತ್ತಾಗಿಲ್ಲ ರೀ, ಮಾತ್ರ 3 ವರ್ಷ ಮಾತ್ರ ಕಷ್ಟ ಆಗಿತ್ತು. ಇರ್ಲಿ, ಕಷ್ಟ ಆದ್ಮೇಲೆ ಸುಖ ಬಂದ, ಸುಖ ಬಂದ್ರಿ. ಈಗ ಸುಖ ಬಂದದಂತ ಕಷ್ಟ ಮರ್ತಿಲ್ಲ ನೀವು. ಹೌದಿಲ್ಲ, ಇನ್ನೂ ನಿಮ್ಮ ಹೊಲ ಹೆಚ್ಚು ಹೆಚ್ಚು ಬೆಳೀಲಿ, ಉತ್ತಮ ಬೆಳೆಗಳನ್ನು ತೆಗೀರಿ. ಇನ್ನು ಈಗ ಲತಾಗ್ ಪ್ರಶಸ್ತಿ ಬಂದದ, ನಿಮಗೂ ಕೂಡ ಸಾಕಷ್ಟು ಪ್ರಶಸ್ತಿ ಬಂದಿರಬೇಕು. ತಾಲೂಕು ಆಗ್ಯಾವ್ರಿ, ಸಮಾಧಾನ ಕಾರ್ಯಕ್ರಮ ಪ್ರಶಸ್ತಿ ಆಗ್ಯಾವು. ಆ ಮಹಿಳಾ ಪ್ರಶಸ್ತಿ ಅವ್ರಿಗೆ ಮಾಡ್ಬೇಕಾಗಿತ್ತು, ನಾ ಅದು ಭಗವಂತನ ಆಶೀರ್ವಾದದಿಂದ ಅವ್ರಿಗೂ ಆಗೈತಿ. ಆತಲ್ಲ, ಮಹಿಳಾ ಪ್ರಶಸ್ತಿ ಲತಾಗ್ ಬಂದದ, ನಿಮಗೂ ಕೂಡ ಸಾಕಷ್ಟು ಪ್ರಶಸ್ತಿ ಬಂದಾವ. ಮತ್ತು ನಿಮ್ಮ ಕನಸದ ಮಗನಿಗೆ ಉತ್ತಮವಾಗಿ ಅಭ್ಯಾಸ ಮಾಡಿಸಿ ಅವನು ಕೂಡ ಈ ಕೃಷಿ ಕ್ಷೇತ್ರಕ್ಕೆ ತರಬೇಕು ಅಂಥೇಳಿ ಆ ಆಸೆ ಕೂಡ ನಿಮಗೆ ದೇವರು ಈಡೇರಿಸಲಿ ಅಂತ ಹಾರೈಸ್ತೀವಿ. ನಮಸ್ಕಾರ ರಾಮಪ್ಪ. ನಮಸ್ಕಾರ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಈಗ ಕೃಷಿ ವಾರ್ತೆಯನ್ನು ಕೇಳೋಣಂತ. ತಟ್ಟೆ ಪದ್ಧತಿಯಲ್ಲಿ ರೇಷ್ಮೆ ಹುಳುಗಳನ್ನು ಸಾಕುವಾಗ ಹುಳುಗಳ ಮೊದಲನೇ ಹಂತದಲ್ಲಿ ಸಾಮಾನ್ಯವಾಗಿ ಹಾಸು ಬದಲಿಸಿ ಕಸ ತೆಗಿಬಾರದು. ಈ ಹಂತದಲ್ಲಿ ಹುಳುಗಳು ಬಹಳ ಚಿಕ್ಕದಾಗಿರ್ತವೆ, ಹೀಗಾಗಿ ಮೊದಲನೇ ಹಂತದಲ್ಲಿ ಹಾಸು ಬದಲಾಯಿಸೋದ್ರಿಂದ ಬಹಳಷ್ಟು ಹುಳುಗಳು ಕಣ್ಣು ತಪ್ಪಿ ಕಸದ ಜೊತೆ ಸೇರಿ ಹೋಗುವ ಸಾಧ್ಯತೆ ಇರೋದರಿಂದ ಹುಳುಗಳ ಸಂಖ್ಯೆ ಕಡಿಮೆಯಾಗಿ ಮುಂದೆ ಗೂಡಿನ ಇಳುವರಿ ಅನುಗುಣವಾಗಿ ಕಡಿಮೆಯಾಗುತ್ತದೆ. ಹಾಸಿಗೆ ಕಸ ತೆಗೆಯದೆ ಹಾಗೇ ಬಿಡೋದರಿಂದ ಸಣ್ಣ ಹುಳುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಷ್ಣಾಂಶ ಮತ್ತು ಆರ್ದ್ರತೆ ಸ್ವಲ್ಪ ಹೆಚ್ಚಿ ಹುಳುಗಳ ಬೆಳವಣಿಗೆಗೆ ಸನ್ನಿವೇಶ ಪೂರಕವಾಗುತ್ತದೆ. ಅನಿವಾರ್ಯ ಕಾರಣದಿಂದ ಹಾಸಿನ ದಪ್ಪ 1 ಅಂಗುಲಕ್ಕಿಂತ ಹೆಚ್ಚಾದರೆ ಅಂತಹ ಸಂದರ್ಭದಲ್ಲಿ ಮಾತ್ರ ಹುಳುಗಳು ಮೊದಲನೇ ಜ್ವರಕ್ಕೆ ಕುಳಿತುಕೊಳ್ಳುವ ಪೂರ್ವದಲ್ಲೊಮ್ಮೆ ಹಾಸು ಬದಲಾಯಿಸಬೇಕಾಗುತ್ತದೆ. ಹುಳುಗಳು ಎರಡನೇ ಹಂತದಲ್ಲಿದ್ದಾಗ ಅವು ಮೊದಲನೇ ಜ್ವರದಿಂದ ಹೊರಬಂದ ಸ್ವಲ್ಪ ಸಮಯದ ನಂತರ ಒಮ್ಮೆ ಮತ್ತು ಎರಡನೇ ಜ್ವರಕ್ಕೆ ಹೋಗೋದಕ್ಕೆ ಮುಂಚೆ ಒಮ್ಮೆ ಹಾಸು ಬದಲಿಸಿ ಕಸ ತೆಗೆದು ಸ್ವಚ್ಛ ಮಾಡಬೇಕು. ರೈತರು ಗಮನಿಸಬೇಕಾದಂಥ ಸಂಗತಿ ಅಂದರೆ ಒಂದನೆಯ ಮತ್ತು ಎರಡನೇ ಹಂತದ ಹುಳುಗಳು ಜ್ವರಕ್ಕೆ ಹೋಗೋದಕ್ಕೆ ಬಹಳ ಮುಂಚಿತವಾಗಿ ಹಾಸು ಬದಲಾಯಿಸುವುದು ಉತ್ತಮ. ಹೀಗೆ ಮಾಡೋದರಿಂದ ಹುಳುಗಳು ಕಣ್ಣು ತಪ್ಪಿ ಕಸದ ಜೊತೆ ಸೇರಿ ಹಾನಿಯಾಗೋದು ಗಣನೀಯವಾಗಿ ಕಡಿಮೆಯಾಗುತ್ತೆ. ಪ್ರತಿ 3 ಮತ್ತು 4 ಹಂತಗಳಲ್ಲಿ 3 ಸಲ, ಅಂದರೆ ಹುಳುಗಳು ಹಿಂದಿನ ಜ್ವರದಿಂದ ಹೊರಬಂದ ಮೇಲೊಮ್ಮೆ, ಹಂತದ ಮಧ್ಯದಲ್ಲೊಮ್ಮೆ ಮತ್ತು ಮುಂದಿನ ಜ್ವರಕ್ಕೆ ಹೋಗುವ ಮುಂಚೆ ಒಮ್ಮೆ ಹಾಸು ಬದಲಿಸಿ ಕಸ ತೆಗಿಬೇಕು. ಈ ಹಂತಗಳ ಹುಳುಗಳು ಜ್ವರಕ್ಕೆ ಕುಳಿತುಕೊಳ್ಳೋದಕ್ಕೆ ಸ್ವಲ್ಪ ಮುಂಚಿತವಾಗಿ ಹಾಸು ಬದಲಾಯಿಸಿ ಕಸ ತೆಗಿಬೇಕು ಮತ್ತು ಬದಲಾಯಿಸಿದ ಹಾಸನ್ನು ತೆಳುವಾಗಿ ಹರಡಬೇಕು. ಹೀಗೆ ಮಾಡೋದರಿಂದ ಕಸ ಕಡಿಮೆಯಾಗಿ ಹಾಸು ಬಹುಬೇಗ ಒಣಗುತ್ತೆ ಮತ್ತು ಜ್ವರಕ್ಕೆ ಕುಳಿತುಕೊಳ್ಳುವಾಗ ಅಗತ್ಯವಾಗಿರಲೇಬೇಕಾದ ಶುಷ್ಕ ವಾತಾವರಣವನ್ನು ಕಾಪಾಡುವಲ್ಲಿ ಸಹಾಯವಾಗುತ್ತದೆ. 5ನೇ ಹಂತದಲ್ಲಿ ಹುಳುಗಳು ತಿಂದು ಉಳಿಸಿದ ಸೊಪ್ಪು ಮತ್ತು ಹಿಕ್ಕೆ ವಿಸರ್ಜನೆ ಪ್ರಮಾಣ ಅತಿ ಹೆಚ್ಚಿರುವುದರಿಂದ ಪ್ರತಿ ದಿವಸ ತಪ್ಪದೆ ಮುಂಜಾನೆ ಹಾಸು ಬದಲಾಯಿಸಿ ಕಸ ತೆಗಿಬೇಕು. ಹುಳದ ಹಾಸಿನಲ್ಲಿ 1 ಅಂಗುಲ ದಪ್ಪಕ್ಕಿಂತ ಹೆಚ್ಚು ಕಸ ಸಂಗ್ರಹಣೆಯಾದಾಗ ಸಾಕಣೆ ಕೊಠಡಿಯಲ್ಲಿ ಉಷ್ಣಾಂಶ ಮತ್ತು ಆರ್ದ್ರತೆ ಹುಳುಗಳ ಅಗತ್ಯಕ್ಕಿಂತ ಹೆಚ್ಚಿದಾಗ, ಹಾಸಿನಲ್ಲಿ ರೋಗದಿಂದ ಸತ್ತ ಹುಳುಗಳ ಸಂಖ್ಯೆ ಹೆಚ್ಚಿದಾಗ ಮತ್ತು ಹಾಸಿಗೆ ಸೋಂಕು ನಿವಾರಕ ಪೌಡರ್ಗಳನ್ನು ಉಪಯೋಗಿಸಿದಾಗ ಹಾಸು ಬದಲಾಯಿಸಿ ಕಸ ತೆಗೆಯುವುದನ್ನು ಈಗಾಗಲೇ ತಿಳಿಸಿದ್ದಕ್ಕಿಂತ 1 ಬಾರಿ ಹೆಚ್ಚಿಗೆ ಕಸ ತೆಗಿಬೇಕು. ಒಂದು ವೇಳೆ ಕಾರಣಾಂತರದಿಂದ ಸಮಯಕ್ಕೆ ಸರಿಯಾಗಿ ಹಾಸು ಬದಲಿಸಿ ಕಸ ತೆಗೆಯಲು ಆಗದಿದ್ದಾಗ ಹುಳುಗಳನ್ನು ಕಲುಷಿತಗೊಂಡ ಹಾಸಿನಿಂದ ಬೇರ್ಪಡಿಸಲು ಹಾಸಿಗೆ ಮೇಲೆ ಸುಣ್ಣದ ಪುಡಿಯನ್ನು ಉದುರಿಸಿ ಅಥವಾ ತೆಳುವಾಗಿ ಭತ್ತದ ಒಣ ಹುಲ್ಲನ್ನು ಹರಡಿ ಹಾಸು ಬದಲಾಯಿಸೋದನ್ನು ಸ್ವಲ್ಪ ಕಾಲ ಮುಂದೂಡಬಹುದು. ಹಾಸು ಬದಲಾಯಿಸುವ ಮೊದಲು ಹಾಸಿಗೆಯಲ್ಲಿ ಸತ್ತ ರೋಗಬಾಧಿತ ಮತ್ತು ಅಶಕ್ತ ಹಾಗೂ ಅತಿ ಸಣ್ಣ ಹುಳುಗಳನ್ನು ಆರಿಸಿ ವ್ಯವಸ್ಥಿತವಾಗಿ ತೆಗೆದು 2% ಬ್ಲೀಚಿಂಗ್ ಪುಡಿ ದ್ರಾವಣದಲ್ಲಿ ಹಾಕಿ ವಿಸರ್ಜಿಸಬೇಕು. ಹುಳುಗಳು ಪ್ರತಿ ಜ್ವರದಿಂದ ಹೊರಬಂದ ಕೂಡಲೇ ಹಾಸಿಗೆ ಸೋಂಕು ನಿವಾರಕಗಳಾದ ಸಂಜೀವಿನಿ, ವಿಜೇತ, ರೇಷ್ಮೆ ಜ್ಯೋತಿ ಮುಂತಾದವುಗಳಲ್ಲಿ ಒಂದನ್ನು ಚಾಕಿ ಹುಳುಗಳ ಮೇಲೆ ಪ್ರತಿ ಚದರ ಅಡಿ ಹಾಸಿಗೆಗೆ 3 ಗ್ರಾಂ ಮತ್ತು ಬೆಳೆದ ಹುಳುಗಳಿಗೆ 5 ಗ್ರಾಂನಂತೆ ಧೂಳೀಕರಿಸಬೇಕು. ರೆಂಬೆ ಪದ್ಧತಿಯಲ್ಲಿ ಪ್ರೌಢ, ಅಂದರೆ 3, 4 ಮತ್ತು 5ನೇ ಹಂತದ ಹುಳುಗಳನ್ನು ಸಾಕುವಾಗ 3ನೇ ಜ್ವರದಿಂದ ಹೊರಬಂದ 2ನೇ ದಿವಸ ಒಮ್ಮೆ ಮತ್ತು 4ನೇ ಜ್ವರದಿಂದ ಹೊರಬಂದ 2ನೇ ದಿವಸ ಮತ್ತೊಮ್ಮೆ, ಒಟ್ಟು 14ರಿಂದ 16 ದಿವಸದಲ್ಲಿ ಕೇವಲ 2 ಬಾರಿ ಹಾಸು ಬದಲಿಸಿ ಕಸ ತೆಗಿಬೇಕು. ರೆಂಬೆ ಪದ್ಧತಿಯಲ್ಲಿ 2ನೇ ಸಲ ಹಾಸು ಬದಲಿಸಿ ಕಸ ತೆಗೆದರೆ

ಬರುವುದು ದಾತ ನೀರಲ್ ಕೇರಿ ಗುರು ಸಾಕ್ಷಾತ ದೇವರು ದಾತ ನೀರಲ್ ಕೇರಿ ಗುರು ಸಾಕ್ಷಾತ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ. ಬಾದಾಮಿ ತಾಲೂಕು ಕೆರೂರಿನ ವಿಠ್ಠಲಪ್ಪ ಜ್ಞಾನಪ್ಪ ಪಲ್ಲೇದ್ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು ಕೇಳುತ್ತಿರುವಿರಿ. ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಎಂದು ನಿನಗ ಆಗಿನಿ ಗೈರೋ ನಾನೇ ನಂದಿನಿ ಬಾರೋ ಎಂದು ನಿನಗ ಆಗಿನಿ ಗೈರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವತಾರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವತಾರೋ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ತೆಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ತೆಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಕಷ್ಟ ಇಷ್ಟು ಯಾತಕಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಕೋ ಇಷ್ಟು ಕಷ್ಟ ಯಾತಕಬೇಕು ಒಟ್ಟಿಗೊಮ್ಮೆ ಶರೀರವ ಸಾಕೋ ಗಟ್ಟಿಯಾಗಿ ಬರ್ತೀನಿ ಕರಕೋ ಒಟ್ಟಿಗೊಮ್ಮೆ ಶರೀರವ ಸಾಕೋ ಗಟ್ಟಿಯಾಗಿ ಬರ್ತೀನಿ ಕರಕೋ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಬಾಳೆವ ಗೊಳ್ಳು ಹೆಣ್ಣು ಹಣ್ಣು ಮಣ್ಣು ಸುಳ್ಳು ಎನ್ನ ಈ ಬಾಳೆವ ಗೊಳ್ಳು ಇದಕ್ಕ ನಾನು ಆಗಿ ನಿಮರಳು ಗುರುತ ಹಿಡಿದು ಬರ್ತೀನಿ ಹೊರಳು ಇದಕ್ಕ ನಾನು ಆಗಿ ನಿಮರಳು ಗುರುತ ಹಿಡಿದು ಬರ್ತೀನಿ ಹೊರಳು ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ಸತ್ಯದಲ್ಲಿ ಶಿರುವಾಳ ಶಿವ ಸಂತರ ಮ್ಯಾಳ ಸತ್ಯದಲ್ಲಿ ಶಿಶು ನಾಳ ಶಿವ ಸಂತರ ಮ್ಯಾಳ ಸತ್ಯದಲ್ಲಿ ಶಿಶು ನಾಳ ಶಿವ ಸಂತರ ಬಾಳ ಸತ್ಯದಲ್ಲಿ ಶಿಶು ನಾಳ ಶಿವ ಸಂತರ ಬಾಳ ಶರೀಫ್ ಸಾಹೇಬ ಶಿಷ್ಯ ಸರಳ ಗುರು ಗೋವಿಂದನ ವಜ್ರದ ಹರಳ ಶರೀಫ್ ಸಾಹೇಬ ಶಿಷ್ಯ ಸರಳ ಗುರು ಗೋವಿಂದನ ವಜ್ರದ ಹರಳ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ಸತ್ಯ ಶಿವ ಶರಣರ ಸಂಗ ಬಿಟ್ಟಿರಲಿ ಹೆಂಗ ಸತ್ಯ ಶಿವ ಶರಣರ ಸಂಗ ಬಿಟ್ಟಿರಲಿ ಹೆಂಗ ಸತ್ಯ ಶಿವ ಶರಣರ ಸಂಗ ಬಿಟ್ಟು ನಾನು ಇರಲಿ ಹೆಂಗ ಸತ್ಯ ಶಿವ ಶರಣರ ಸಂಗ ಅಗಲಿ ನಾನು ಇರಲಿ ಹೆಂಗ ತುರುತವಲ್ಲೆ ತುಡುಗರ ಸಂಗ ಗುರುವೇ ನಿಮ್ಮದು ಹತ್ತೆತಿ ಗುಂಗ ತುರುತವಲ್ಲೆ ತುಡುಗರ ಸಂಗ ಗುರುವೇ ನಿಮ್ಮದು ಹತ್ತೆತಿ ಗುಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿನಿ ಬಾರೋ ಎಂದು ನಿನಗ ಆಗಿನಿ ಗೈರೋ ನಾನೇ ನಂದಿನಿ ಬಾರೋ ಎಂದು ನಿನಗ ಆಗಿನಿ ಗೈರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವತಾರೋ ಇಂದು ಈ